ಹಾಗಾಗಿ ನಾನು ಆಯ್ಕೆ ಮಾಡಿದ ಸಿಮೆಂಟ್ ಕೂಡ ದೇಶದ ನಂಬರ್ ಒಂದು ಅಲ್ಟ್ರಾಟೆಕ್. ಒಂದು ಮನೆ ಒಂದು ಅವಕಾಶ, ಅದಕ್ಕಾಗಿಯೇ ಸಿಮೆಂಟ್ ಕೂಡ ದೇಶದ ನಂಬರ್ ಒಂದು ಅಲ್ಟ್ರಾಟೆಕ್. ಹಾಲಮ್ಮ ಕೆರೂರಿ ಕ್ಯಾನ್ಸರ್ ಆಸ್ಪತ್ರೆ ಬಾಗಲಕೋಟೆ. ಲೀನಿಯರ್ ಎಕ್ಸಿಲರೇಟರ್, ಬ್ರೇಕಿಥೆರಪಿ, ರೇಡಿಯೋಥೆರಪಿ, ಕೀಮೋಥೆರಪಿಯೊಂದಿಗೆ ತಜ್ಞ ವೈದ್ಯರಿಂದ ಕ್ಯಾನ್ಸರ್ ಚಿಕಿತ್ಸೆ. ಕೆರೂರಿ ಹೃದಯ ರೋಗ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿಂದ ಎಂಜಿಯೋಗ್ರಾಮ್, ಎಂಜಿಯೋಪ್ಲಾಸ್ಟಿ, ಸ್ಟೆಂಟಿಂಗ್ ಹಾಗೂ ಹೃದಯ ರೋಗ ಶಸ್ತ್ರಚಿಕಿತ್ಸೆಗಳು ಕೈಗೆಟುಕುವ ದರದಲ್ಲಿ. ಆರೋಗ್ಯ ಕರ್ನಾಟಕ, ಆಯುಷ್ಮಾನ್ ಭಾರತ್ ಕಾರ್ಡ್ ಹೊಂದಿದವರಿಗೆ ಉಚಿತ ಚಿಕಿತ್ಸೆ. ಸಂಪರ್ಕಿಸಿರಿ ಕ್ಯಾನ್ಸರ್ ಆಸ್ಪತ್ರೆ 08354297033, ಹೃದಯ ರೋಗ ಆಸ್ಪತ್ರೆ 08354297133. ಬನ್ನಿ, ಡೆಂಗಿ ಮತ್ತು ಚಿಕನ್ ಗುನಿಯಾ ತಡೆಗಟ್ಟೋಣ. ರೋಗ ಲಕ್ಷಣಗಳು ಇದ್ದಕ್ಕಿದ್ದಂತೆ ತೀವ್ರ ಜ್ವರ, ಮೈಕೈ ನೋವು ಮತ್ತು ಕೀಳು ನೋವು, ತೀವ್ರವಾದ ತಲೆನೋವು, ಹೆಚ್ಚಾಗಿ ಹಣೆ ಮುಂಭಾಗ, ಕಣ್ಣಿನ ಹಿಂಭಾಗದ ನೋವು. ಈ ರೋಗ ಲಕ್ಷಣಗಳು ಕಂಡುಬಂದಲ್ಲಿ ನಿಮ್ಮ ಹತ್ತಿರದ ಆಸ್ಪತ್ರೆಗೆ ತಕ್ಷಣ ಸಂಪರ್ಕಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. ಆಶಿಕಾ, ಕ್ಯಾಲೆಂಡರ್ ಅಲ್ಲಿ ಪ್ರತಿ ತಿಂಗಳು 9ನೇ ತಾರೀಕು ಯಾಕೆ ಗುರ್ತು ಮಾಡ್ಕೊಂಡಿದ್ಯಾ? ಅದ ಪ್ರಧಾನ ಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ ಅಂತ ಕಣಮೆ. ಪ್ರತಿ ತಿಂಗಳು 9ನೇ ತಾರೀಕು ಎಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ನಿನ್ನಂತ ಗರ್ಭಿಣಿಯರಿಗೆ ಸಂಪೂರ್ಣ ತಪಾಸಣೆ ಮಾಡ್ತಾರಿ. ಆಮೇಕೆ 2 ಮತ್ತು 3ನೇ ತಿಂಗಳು ತಪಾಸಣೆ ಹೋಗೋದನ್ನ ತಪ್ಪಿಸ್ಬೇಡ. ಏನಾದ್ರೂ ತೊಂದರೆ ಇದ್ರೆ ಅದನ್ನೇ ಗುರುತಿಸಿ ವಿಶೇಷ ಗಮನ ಕೊಡ್ತಾರ್ರಿ. ನೆನಪಿಡಿ, ಪ್ರತಿ ತಿಂಗಳು 9ನೇ ತಾರೀಕು ಪ್ರಧಾನ ಮಂತ್ರಿ ಸುರಕ್ಷಿತ ಮಾತೃತ್ವ ಅಭಿಯಾನ ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ರಾಷ್ಟ್ರೀಯ ಆರೋಗ್ಯ ಅಭಿಯಾನದ ಪ್ರಕಟಣೆ. ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ಸಮಗ್ರ ಕೃಷಿ ಹಾಗೂ ಜೇನು ಸಾಕಾಣಿಕೆಯ ಅನುಭವಗಳು ಕುರಿತು ಆರ್ಜಿ ಭಟ್ ಅವರೊಂದಿಗೆ ಸಂದರ್ಶನವನ್ನು ಕೇಳೋಣಂತ. ಇವರನ್ನು ಸಂದರ್ಶಿಸುತ್ತಾರೆ ಹೆಚ್ ಬಿ ರಾಮಡಗಿಯವರು. ಈಗ ಆರ್ಜಿ ಭಟ್ ಅವರಿದ್ದಾರೆ, ಹಿರಿಯ ರೈತರು. ಇವರು ಯಲ್ಲಾಪುರ ತಾಲೂಕಿನ ಗ್ರಾಮದವರು. ಸಾಮಾನ್ಯವಾಗಿ ಅವರು ಎಲ್ಲ ಕಡೆಗೂ ಓಡಾಡ್ತಿರ್ತಾರೆ. ಅತ್ಯಂತ ಪ್ರೀತಿಯಿಂದ ಜೇನು ಸಾಕಾಣಿಕೆ ಮಾಡೋದ್ರ ಬಗ್ಗೆ, ಎಲ್ಲರಿಗೂ ತಿಳಿಸೋ ಬಗ್ಗೆ ಅವರಿಗೆ ಭಾಳ ಆಸಕ್ತಿ. ಒಬ್ಬ ಹಿರಿಯ ರೈತರಾಗಿ ಅವರು ಆಸಕ್ತಿಯಿಂದ ಹೋಗಿ ತಿಳಿಸಿ ಹೇಳೋದು, ಮತ್ತು ಇವರು ಬೇರೆ ಕಡೆ ರಿಸೋರ್ಸ್ ಪರ್ಸನ್ ಆಗಿ ಕೂಡ ಹೋಗ್ತಾರೆ. ಅಂದರೆ ಸಂಪನ್ಮೂಲ ವ್ಯಕ್ತಿಯಾಗಿ ಜೇನು ಸಾಕಾಣಿಕೆ ಹೆಂಗೆ ಮಾಡಬೇಕು, ಅವು ಪಾಲನೆ ಪೋಷಣೆ ಹೆಂಗೆ ಮಾಡೋದು, ಮತ್ತು ಅವುಗಳಿಗೆ ಯಾವಾಗ ಸಮಸ್ಯೆ ಬರುತ್ತೆ, ಸಮಸ್ಯೆಯನ್ನು ಹೇಗೆ ಗುರುತಿಸಬೇಕು, ಮತ್ತು ಅದನ್ನು ಹೇಗೆ ಪರಿಹಾರ ಮಾಡಬೇಕು, ಈ ನಿಟ್ಟಿನೊಳಗೆ ಅವರು ಸಾಕಷ್ಟು ಹೆಸರನ್ನು ಮಾಡಿದಂಥವರು. ಯಲ್ಲಾಪುರ ತಾಲೂಕಿನೊಳಗೆ ಆರ್ ಜಿ ಭಟ್ರು ಅಂದರೆ ಎಲ್ಲರಿಗೂ ಪರಿಚಯ. ಹಾಗಾಗಿ ಇವತ್ತು ನಮ್ಮ ಸ್ಟುಡಿಯೋಕ್ಕೆ ಬಂದಿದ್ದಾರೆ, ಜೇನು ಸಾಕಾಣಿಕೆ ಕುರಿತು ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ನಮಸ್ಕಾರ. ನಮಸ್ಕಾರ. ತಾವು ಎಷ್ಟು ಜಮೀನು ಹೊಂದಿದ್ದೀರಿ, ಏನೇನು ಮಾಡ್ಕೊತ ಬೆಳೆದಿದ್ದೀರಿ? ನಾನು ಈಗ ಅತಿ ಚಿಕ್ಕ ಹಿಡುವಳಿದಾರ, 1 ಎಕರೆ ಚಿಲ್ಲರೆ ಜಮೀನಿದೆ. ಸಮಗ್ರ ಕೃಷಿ, ಕೃಷಿಗೆ ಪೂರಕವಾದಂತಹ ಜೇನು ಸಾಕಾಣಿಕೆ, ಗೋವುಗಳನ್ನು ಸಾಕುವುದು ಮತ್ತು ಕೃಷಿಗೆ ಬೇಕಾದಂತಹ ಸಸಿ ಇತ್ಯಾದಿಯನ್ನು ತಯಾರು ಮಾಡಿ ಅದನ್ನು ಜನರಿಗೆ ಕೊಡುವಂಥದ್ದು, ಒಂಥರದ ಕೃಷಿಕ ಸಮಾಜ ಸೇವೆ ಮಾಡ್ತಾ ಇದ್ದೇನೆ. ಇದು ಯಾವಾಗಿಂದ ಮಾಡ್ತಾ ಇದ್ದದ್ದು? ಹಿಂಗೆ ನಾನು ಚಿಕ್ಕನ ಇದ್ದಾಗಿಂದನೇ ಮಾಡ್ತಾ ಇದ್ದೇನೆ. ಈಗ ನನಗೆ 63 ವಯಸ್ಸು, ಸಾಮಾನ್ಯ 10 ವರ್ಷದಿಂದನೇ ಕೃಷಿ ಕೆಲಸ ಮಾಡ್ತಾ ಇದ್ದೆ. ಆವಾಗ ಎತ್ತಿನ ಜೋಡಿ ಕಟ್ಕೊಂಡು ಗದ್ದೆಯನ್ನು ಉಳಬೇಕಾಗಿತ್ತು. ಸ್ವತಃ ಗದ್ದೆ ಹಾಳಿ ಇದು ಮಾಡು ಚೊಕ್ಕ ಮಾಡುವುದು, ಆಮೇಲೆ ನಾಟಿಗೊಂದು ಆಳು ತಗೊಳ್ತಾ ಇದ್ವಿ. ಇದೇ ರೀತಿಯಲ್ಲಿ ಸಣ್ಣಿದ್ದಾಗಿಂದ ಈ ನಮ್ಮ ಕೃಷಿ, ನಮ್ಮ ತಂದೆಯವರು ಕೂಡ ಕೃಷಿಕರೇ, ಕೃಷಿಯನ್ನೇ ಮಾಡುವಂತ ಹೇಳ್ತಾ ಇದ್ದರು. ಅದೇ ಒಂದು ದಂಧೆಯನ್ನು ಮುಂದುವರಿಸಿ ಅದರಲ್ಲೇ ಕೃಷಿಕನಲ್ಲೂ ಒಂದು ಸಮಾಜ ಸೇವೆಯಾಗಿ ನಾನು ಬದುಕಬೇಕು ಮತ್ತು ನಮ್ಮರ ಜೊತೆಗೆ ಹಲವಾರು ಜನರಿಗೂ ಒಂದು ಬದುಕು ಕೊಡಬೇಕು, ನಮ್ಮ ಕೈಯಲ್ಲಿ ಎಷ್ಟಾಗ್ತದೆ ಅಷ್ಟ, ಈ ಒಂದು ದೃಷ್ಟಿಯಿಂದ ಕೃಷಿಯನ್ನೇ ಮುಂದುವರಿಸಿದೆ. 1 ಎಕರೆ ಸ್ವಲ್ಪ ಜಮೀನು ಅಂದ್ರೂ 1 ಎಕರೆ ಮೇಲೆ ಸ್ವಲ್ಪ ಇದೆ ಅಂತ ಅಂದರೆ ಅಷ್ಟರೊಳಗೆ ಬದುಕು ಕಟ್ಕೊಳ್ಳೋಕೆ ಸಾಧ್ಯ ಆಯ್ತು? ಖಂಡಿತ ಸಾಧ್ಯ ಇದೆ. ನಾವು 1 ವರ್ಷ ಬೆಳೆದ ಭತ್ತ ನಮಗೆ 2 ವರ್ಷ 3 ವರ್ಷ ಎಲ್ಲ ಸಾಕಾಗ್ತದೆ. ಅಂದರೆ ಅಷ್ಟು ಒಳ್ಳೆಯ ಜಮೀನೇ ನಮಗೆ ಸಿಕ್ಕಿದೆ. ನಾವು ಯಲ್ಲಾಪುರದಿಂದ ಖಾಲಿ 4 ಕಿಲೋಮೀಟರ್ಗಿದ್ದೇವೆ. ಉತ್ತಮ ನೀರಾವರಿ, ಹಾಗೆ ಒಂದು ಕೃಷಿ ಹೊಂಡನೂ ಮಾಡಿದ್ದೇವೆ. ಹಾಗೆ ತೆಂಗಿನಕಾಯಿ, ಅಡಿಕೆ, ಭತ್ತ, ಕಬ್ಬು, ಅಂದರೆ ತರಕಾರಿ ಎಲ್ಲ ಸಮಗ್ರ ಕೃಷಿಯನ್ನು ಅದರಲ್ಲೇ ಮಾಡ್ತಾ ಇದ್ದೇವೆ. ಹೌದು. ಹೀಗಾಗಿ ನಮಗೊಂಥರದ ಮಾನಸಿಕವಾದ ಸಮಾಧಾನ, ನೆಮ್ಮದಿ ಎಲ್ಲ ಉಂಟು. ಮುರಿಯಾಳು ಪದ್ಧತಿಯಲ್ಲಿ ಕೆಲಸ ಮಾಡ್ಕೊಳ್ತೇವೆ. ಅಂದರೆ ಅಡಿಕೆ ಎಷ್ಟು ಹಾಕಿರಂಗಾದ್ರೆ? ಅಡಿಕೆ ಈಗ ಸದ್ಯದಲ್ಲಿ 37 ಗುಂಟೆಗೆ ಅಡಿಕೆ ಹಾಕಿದ್ದೇವೆ. ಅದ್ರ ಮಧ್ಯದಲ್ಲಿ ಬಾಳೆನೂ ಇದೆ. ಆಮೇಲೆ ಮತ್ತು ಬೇರೆ ಬೇರೆ ಎಲ್ಲ ತರಕಾರಿ, ಅರಸಿನ, ಶುಂಠಿ ಹೀಗೆಲ್ಲ, ಕೆಸು, ಬಸಳೆ ಸೊಪ್ಪು ಹೀಗೆಲ್ಲ ಸಮಗ್ರವಾಗಿ ಎಲ್ಲನೂ ಮಾತ್ರ ನಮಗೆ ಬೇಕಾಗುವಷ್ಟು ಮಾಡ್ಕೊಳ್ತಾ ಇದ್ದೇವೆ. ಅಡಿಕೆ ಮಧ್ಯವೆಲ್ಲ ಹಾಕ್ಬೋದು, ಅದು ಅಂತರ್ಬೆಳೆಯಾಗಿ ಎಲ್ಲದೂ ಮಾಡಬಹುದು. ಅದಕ್ಕೆಲ್ಲ ಒಂದೊಂದು ಪದ್ಧತಿ ಇದೆ. 9 ಪುಟಿಗೆ ಒಂದು ಅಡಿಕೆ ಗಿಡ ನೆಡೋದು, ಅದ್ರ ಮಧ್ಯದಲ್ಲಿ ಬಾಳೆ ಹಾಕೋದು, ಹೀಗೆಲ್ಲ ಒಂದು ಪದ್ಧತಿ ಸೇರಿ ಕೆಲಸ ಮಾಡಿ ಇದ್ರೆ ಸಮಗ್ರ ಕೃಷಿ ಮುಂದುವರಿಸ್ಕೊಳ್ಳಿಕ್ಕೆ ಒಂದು ಒಳ್ಳೆಯ ಒಂದು ಅವಕಾಶ. ಸಣ್ಣ ಭೂಮಿ ಆದ್ದರಿಂದ ಮುರಿಯಾಳು ಪದ್ಧತಿಯಿಂದ ಕೆಲಸ ಮಾಡೋದ್ರಿಂದ ಕೃಷಿ ಕೂಲಿ ಸಹಿತ ಕೊಡಬೇಕು ಅಂತಿಲ್ಲ. ಹೋಗುವುದು ಬರುವುದು ಎಲ್ಲ ಸೈಕಲ್ ಮೇಲೆ, ಹಾಗಾಗಿ ಅದು ಕೂಡ ಒಂದು ಸರಳ ಜೀವನನೇ. ಹೀಗಾಗಿ ನಮ್ಮದು ಜೀವನ ಶೈಲಿನೂ ಸರಳ ಆಗಿಬಿಟ್ಟಿದೆ. ಇದ್ರ ಜೊತೆಯಲ್ಲಿ ಹವ್ಯಾಸವಾಗಿ ಜೇನು ಸಾಕಾಣಿಕೆ ಮತ್ತು ರೈತರಿಗೆ ಒಂದು ಹುಮ್ಮಸ್ಸು ಕೊಡೋ ಸಲುವಾಗಿ ಚಿಕ್ಕ ಪುಟ್ಟ ನಾಟಕ, ಬೀದಿ ನಾಟಕ ಇತ್ಯಾದಿ ಎಲ್ಲ ಮಾಡಿ ಒಂಥರದ ಕೃಷಿಗೆ ಪ್ರೋತ್ಸಾಹ ಕೊಡೋದು ಅಂದರೆ ನಮಗೊಂಥರದ್ದು ತುಂಬ ಖುಷಿ ಕೆಲಸ. ತರಕಾರಿ ಅವೆಲ್ಲ ವರ್ಷಗಟ್ಟಲೆ ಸಿಗ್ತಾವ? ತರಕಾರಿ ಒಳಗೆ ಎರಡು ಥರ ತರಕಾರಿ ಇದೆ. ದೀರ್ಘಾವಧಿ ತರಕಾರಿ, ಉದಾಹರಣೆಗೆ ನುಗ್ಗೆ, ಇದು ಒಂದು ಸಲ ನೆಟ್ಟರೆ ಸುಮಾರಷ್ಟು ವರ್ಷ ಇರ್ತದೆ. ಆಮೇಲೆ ಈ ಕೆಸು ಅಂತ ಹೇಳ್ತಾರೆ ನಮ್ಮಲ್ಲಿ, ಅದು ವರ್ಷನೂ ನೆಡಬೇಕು, ವರ್ಷ ಒಂದ್ಸಲ ಕೀಳಬೇಕು, ಅದು ವಾರ್ಷಿಕ ಬೆಳೆ. ಆಮೇಲೆ ಸೊಪ್ಪು, ಹರುವೆ ಸೊಪ್ಪು, ಬಸಳೆ ಸೊಪ್ಪು, ಹೀಗೆ ಸಾಂಬಾರು ಸೊಪ್ಪು ಇತ್ಯಾದಿ ಸೊಪ್ಪಿಂದು ತರಕಾರಿ ಇದೆ. ಇದು ನಾವು ಸಾಮಾನ್ಯ ವರ್ಷಕ್ಕೆ ಒಂದ್ಸಲ ಎರಡು ಸಲ ಮಾಡಿದರೆ ನಮ್ಮ ಖರ್ಚಿಗೆ ಏನು ತೊಂದರೆ ಇಲ್ಲ. ನೀರಾವರಿ ಇದ್ದದ್ರಿಂದ ತರಕಾರಿನೂ ಅದರಲ್ಲೇ ಆಗ್ತಾ ಇರ್ತದೆ. ಅಡಿಕೆ ಕೈ ಹಿಡಿದಿದೆ. ಹಾಂ, ಅಡಿಕೆ ಅದು ಒಂದು ಥರದ ಚೈನೀ ವಸ್ತು. ಒಂದು ಸಲ ರೇಟ್ ಇರ್ತದೆ, ಒಂದು ಸಲ ರೇಟ್ ಇರುವುದಿಲ್ಲ. ಹಾಗಾಗಿ ನಾನು ಅಡಿಕೆಗಷ್ಟು ಪ್ರಾಶಸ್ತ್ಯ ಕೊಡುವುದಿಲ್ಲ. ದೇವ್ರ ಕೆಲಸಕ್ಕೆ ಅಡಿಕೆ ಬೇಕು, ಸರಿ ಅಡಿಕೆ ಬೇಕು. ಆದರೆ ನಾವು ಬೆಳಿತೇವಲ್ಲ ಬಾಳೆಕಾಯಿ, ಇದು ಕೂಡ ಜನರಿಗೆ ಉಪಯೋಗಕ್ಕೆ ಬರ್ತದೆ. ಚಿಪ್ಸ್ ಮಾಡಿ ಮಾರಾಟ ಮಾಡ್ತಾರೆ, ಸಾರಿಗೆಲ್ಲ ಉಪಯೋಗ ಮಾಡ್ತಾರೆ, ಬಾಳೆಕಾಯಿ ಬಾಳೆಹಣ್ಣು ಇದಕ್ಕೆಲ್ಲ ಉಪಯೋಗ ಮಾಡ್ತಾರೆ. ಆಮೇಲೆ ತೆಂಗು, ತೆಂಗಿನಿಂದ ತೆಂಗಿನ ಸಿಪ್ಪೆಯಿಂದ ಹಿಡಿದು ತೆಂಗಿನ ಕರಟದಿಂದ ಹಿಡಿದು ಅದೆಲ್ಲ ಬೇಕಾಗುವುದೇ ನಮ್ಮ ಕೃಷಿಕರಿಗೆ, ಅದೆಲ್ಲ ಅದರಲ್ಲಿ ಸಿಗ್ತದೆ. ಜೊತೆಯಲ್ಲಿ ಹೈನುಗಾರಿಕೆ ಮಾಡ್ತೇವೆ. ಆ ಹೈನುಗಾರಿಕೆ ಗೊಬ್ಬರ ಅದೇ ಭೂಮಿಗೆ ಹಾಕೋದು. ನಾವು ರಾಸಾಯನಿಕವಾಗಲಿ ಕೀಟನಾಶಕ ಆಗಲಿ ಯಾವುದು ಬಳಸೋದಿಲ್ಲ. ಹೀಗಾಗಿ ನಮ್ಮದು ಗೊಬ್ಬರನೂ ಸಾವಯವ, ನಾವು ಬೆಳೆತಕ್ಕಂಥ ಬೆಳೆನೂ ಸಾವಯವ, ನಮ್ಮ ಸ್ವಲ್ಪ ಉತ್ಪನ್ನ ಕಡಿಮೆ ಬಂದರೂ ಒಟ್ಟಿಲ್ಲ, ರೋಗರಹಿತ ಕೃಷಿ ಉತ್ಪನ್ನ. ಓ, ಅದು ಹೆಂಗೆ ರೋಗರಹಿತ? ರೋಗರಹಿತ ಅಂತಂದ್ರೆ ನಾವು ರಾಸಾಯನಿಕ ಅಥವಾ ಕೀಟನಾಶಕ ಬಳಸಿದರೆ ಅದು ಸ್ವಲ್ಪ ಮಟ್ಟಿಗಾದ್ರೂ ರೋಗಕ್ಕೆ ಅನುಕೂಲ ಮಾಡಿಕೊಡ್ತದೆ ಅದು. ಹೌದು, ತರಕಾರಿಗೆ ಎಲ್ಲ ಔಷಧಿ ಹೊಡೆಯೋದು ಇದೆಲ್ಲ ಕೂಡ ಅದು ಒಂದು ದೃಷ್ಟಿಯಲ್ಲಿ ಸ್ವಲ್ಪ ಮಟ್ಟಿಗೆ ಅಪಾಯ ಕೊಡ್ತದೆ. ಅದು ಎಲ್ಲದಕ್ಕಿಂತಲೂ ಸಾವಯವ ಕೃಷಿಗೆ ಹೆಚ್ಚಿನ ಆದ್ಯತೆ ಕೊಟ್ಟದ್ರಿಂದ ಮೊದಲಿಂದನೂ ಸಾವಯವ ಕೃಷಿ ಮೇಲೆ ನಮ್ಗೆ ಆಸಕ್ತಿ ಹೆಚ್ಚಿದ್ದದ. ಇದು ನಾವು ಹೋದಲ್ಲ ಸಾವಯವ ಕೃಷಿ ಹೇಳೇ ಹೇಳ್ತೀವಿ, ಅದೇ ಮಾಡಿ ಅಂತ ಹೇಳ್ತೀವಿ. ಈಗ ನೋಡ್ರಿ, ನಾವು 63 ವರ್ಷ ಆದರೂ ಓಡಾಡ್ತಾ ಇದ್ದೇವೆ, ನಮಗೇನು ವಿಶೇಷವಾದ ರೋಗಕ್ಕೀಗ ಏನಿಲ್ಲ. ಅದಕ್ಕೆ ಕಾರಣ ನಾವು ತಿನ್ನತಕ್ಕಂಥ ಆಹಾರ, ನಾವು ಬಳಸತಕ್ಕಂಥ ನೀರು, ನಾವು ತೆಗೆದುಕೊಳ್ಳತಕ್ಕಂಥ ಉಸಿರಾಟ, ಇದೆಲ್ಲ ಕೂಡ ಆರೋಗ್ಯ ಕಾರಣ ಇರ್ತದೆ. ಆರೋಗ್ಯಕ್ಕೆ ಮೂಲ ಕಾರಣ ಕೃಷಿ, ಕೃಷಿಗೆ ಮೂಲ ಕಾರಣ ರೈತ. ರೈತನು ಒಂದು ದೃಢ ಸಂಕಲ್ಪ ಇರಬೇಕು, ನಾನು ಭೂಮಿ ತಾಯಿಯಲ್ಲಿ ಕೆಲಸ ಮಾಡ್ತೇನೆ, ನನಗೆ ಭೂಮಿ ತಾಯಿ ಯಾವ ಕಾಲಕ್ಕೂ ಮೋಸ ಮಾಡೋದಿಲ್ಲ. ಹೀಗಾಗಿ ನಮಗೆ ಒಂದು ಉತ್ಸಾಹ ಬರ್ತದೆ, ಅದರಿಂದ ಒಂಥರದ ಮಾನಸಿಕ ನೆಮ್ಮದಿನೂ ಇರ್ತದೆ, ನಾವೇ ಬೆಳೆದು ನಾವೇ ತಿಂದದ್ರಿಂದ. ಹೀಗಾಗಿ ನಾವು ಆ ಕೆಲಸವನ್ನೇ ನಾವು ಮಾಡಿ ನಮ್ಮವ್ರ ಸಂಸ್ಥೆಗೆ ಇದ್ದಂಥ ನಮ್ಮ ಸ್ನೇಹಿತರಿಗೆ ಎಲ್ಲನೂ ಕೂಡ ಅದೇ ಮಾಡಿ ಸ್ವಸಹಾಯ ಸಂಘ ರಚನೆ ಮಾಡಿ ಅಲ್ಲಲ್ಲಲ್ಲ ಗುಂಪು, ರೈತರ ಗುಂಪು ಮಾಡಿ ಈಗೆಲ್ಲ ಮಾಡ್ತಾ ಇರ್ತೇವೆ ನಾವು. ಕೃಷಿಯನ್ನು ಉತ್ತೇಜನ ಕೊಡೋದು ಕೃಷಿಗೆ, ಮತ್ತು ಬರಿತಾನೂ ಇರ್ತೇವೆ ಕೃಷಿ ಬಗ್ಗೆ ಕವಿತೆ ಇದೆಲ್ಲ. ಹೌದು, ಲವಲವಿಕೆ ಜೀವನ. ಹಾಂ, ಲವಲವಿಕೆ ಜೀವನ ನೋಡಿ, ಮನುಷ್ಯನ ಜೀವನದಲ್ಲಿ ಏನಿದೆ? ಒಂದು ನೆಮ್ಮದಿ, ಒಂದು ಉತ್ತಮವಾದಂತಹ ಒಳ್ಳೊಳ್ಳೆಯ ಅಧಿಕಾರಿಗಳ ಪರಿಚಯ, ಆಮೇಲೆ ಬದುಕಿದ್ರೆ ಒಂದು ಸ್ವಲ್ಪ ವರ್ಷ ಬದುಕಬೇಕಪ್ಪ, ಇವರು ಒಳ್ಳೆಯ ಕೆಲಸ ಮಾಡ್ತಾರೆ ಹೇಳಿ ಸಮಾಜದಿಂದ ಒಂದು ಉತ್ತಮವಾದಂಥ ಪ್ರತಿಕ್ರಿಯೆ ನಮ್ಮ ಮೇಲೆ ಇದ್ದದ್ರಿಂದ ಅದೇ ಒಂಥರ ಮುಂದುವರಿತು. ಕೃಷಿ ಕೃಷಿ ಕೃಷಿಕ ಸಮಾಜ ಸೇವೆ, ಕೃಷಿ ಸಮಾಜ ಸೇವೆ ಆಯಿತು ನನ್ನ ಜೀವನ. ಹಾಂ ಹಾಂ, ಸಾವಯವ ಕೃಷಿ ಮಾಡಬೇಕಂದ್ರೆ ಒಂದು ದನಕರುಗಳು ಇರಬೇಕು ನಮಗೆ. ಮತ್ತು ಹಂಗಿದ್ರೆ ಮಾಡಲಿಕ್ಕೆ ಸಾಧ್ಯ. ಸಾವಯವ ಕೃಷಿ ಅಂದರೆ ಇಷ್ಟೇ, ರಾಸಾಯನಿಕ ಬಳಸಬಾರದು, ಕೀಟನಾಶಕ ಬಳಸಬಾರದು. ಕೃಷಿಗೆ ಪೂರಕವಾದದ್ದು ಹೈನುಗಾರಿಕೆ, ಅಂದರೆ ದನಗಳಿಗೆ ಮನುಷ್ಯ ಬೇಕು, ಮನುಷ್ಯನಿಗೆ ದನ ಬೇಕು. ಅಂದರೆ ಹಾಲು, ತುಪ್ಪ, ಬೆಣ್ಣೆ ಎಲ್ಲದೂ ಕೂಡ ಅದು ರೋಗರಹಿತ, ಅಂದರೆ ರೋಗ ನಿರೋಧಕ ಶಕ್ತಿ ಉತ್ಪತ್ತಿ ಮಾಡುವಂಥ ಒಂದು ತಾಕತ್ತು ಇರ್ತದೆ ಅದರಲ್ಲಿ. ಹಾಗಾಗಿ ಪ್ರತಿಯೊಬ್ಬರೂ ಈಗ ರೈತರಾಗಲಿ ಅಥವಾ ನೌಕರಸ್ಥರಾದರೂ ದನ ಸಾಕಬಹುದು, ಒಂದು ಎರಡು, ಏನು ತೊಂದರೆ ಇಲ್ಲ. ಅದು ಒಂಥರದ್ದು ಗೋಪೂಜೆ ಎಲ್ಲ ಮಾಡ್ತಾರಲ್ಲ, ಒಂಥರದ್ದು ಧಾರ್ಮಿಕವಾದಂಥ ಒಂದು ತಳಹದಿ ಇದೆ ಅದಕ್ಕೆ ಗೋ ಸಾಕಾಣಿಕೆಯಲ್ಲಿ. ಹಾಗಾಗಿ ಗೋವನ್ನು ಸಾಕಬಹುದು, ಅದನ್ನೇ ಗೊಬ್ಬರವನ್ನು ನಮ್ಮ ಭೂಮಿಗೆ ಉಪಯೋಗ ಮಾಡಬಹುದು. ಹೀಗಾಗಿ ಇದು ಕೃಷಿ ಅತ್ಯುತ್ತಮವಾದ ಕೆಲಸ ಅಂತ ಹೇಳಿ ನಮಗೆ ಅದು ಮುಂದುವರಿಸಿದ್ದೇವೆ. ಅಂದರೆ ಎಲ್ಲ ಕೃಷಿ ತ್ಯಾಜ್ಯಗಳು, ತೋಟಗಾರಿಕೆ ತ್ಯಾಜ್ಯಗಳು, ಅದು ರೌದೆ ಆಗ್ಬೋದು ಅಥವಾ ಬೇರೆ ಏನು ಅಲ್ಲಿ ಬಿದ್ದಂಥ ಸಿಪ್ಪೆ ಆಗ್ಬೋದು, ಮರದ ಎಲೆ, ಮರದ ಎಲೆ, ಗರಿಗಳು, ಇವನ್ನೆಲ್ಲನೂ ಕೊಚ್ಚಿ ಅಲ್ಲೇ ಸಾವಯವ ಕೃಷಿ ಮಾಡಿಲ್ಲ ಮಾಡ್ತೀರಿ, ಅಲ್ಲಿ ಹಾಕಿ ಅದಕ್ಕೆ ನೀರು ಬಿಟ್ಟು ಅದರಲ್ಲೇ ಮತ್ತು ದನಗಳ ಗೊಬ್ಬರನೂ ಹಾಕಿ ಹೀಗೆ ಮಾಡಿ ಅದನ್ನೇ ಗೊಬ್ಬರ ಮಾಡ್ತೇವೆ. ಯಾಕಂತಂದ್ರೆ ಈಗ ಒಂದು ಗೊಬ್ಬರ ಲೋಡಿಗೂ ಕೂಡ 18-20 ಸಾವಿರ ರೂಪಾಯಿ ಹೇಳ್ತಾರೆ. ಅದು ಹಾಕ್ಲಿಕ್ಕೆ ಮತ್ತೆ ಹೆಚ್ಚಿಗೆ ಮತ್ತೆ ಬೇರೆ ಕೃಷಿ ಕೂಲಿ ತಗೊಳ್ಳೋರಾದ್ರೆ ಕೂಲಿಗೆ ಹೋಗ್ತದೆ ದುಡ್ಡು. ಹಾಗಾಗಿ ನಾವೇ ಸ್ವಂತ ಮುರಿಯಾಳು ಪದ್ಧತಿಯಲ್ಲಿ ಮಾಡ್ಕೊಳ್ಳೋದ್ರಿಂದ ಅದರಿಂದ ಒಂದು ವಿಶೇಷವಾದ ದೊಡ್ಡ ಪೆಟ್ಟು ಬೀಳೋದಿಲ್ಲ. ಕೃಷಿ ಈಗ ಅಂತಂದರೆ ಅಷ್ಟೇ, ಒಂದು ಗಾದೆ ಉಂಟಲ್ಲ, ದುಡಿದವನು ಭೂಮಿ ಅಂತೆ, ಓದಿದವನು ಪುರೇತಿಗೆ ಅಂತೆ. ಅಂದರೆ ಹೆಂಗೆ ದುಡಿತಾನೋ ಹಂಗೆ ಭೂಮಿ ತಾಯಿ ನಮಗೆ ಫಲ ಕೊಡ್ತಾರೆ. ಅದರಲ್ಲಿ ಕೃಷಿಯಲ್ಲಿ ದೀರ್ಘಾವಧಿ ಉತ್ಪನ್ನ, ಅಲ್ಪಾವಧಿ ಅಂದರೆ ವಾರ್ಷಿಕವಾದ ಉತ್ಪನ್ನ ಅಂತ ಈ ಥರ ಕೆಲವೊಂದು ಉತ್ಪನ್ನನೂ ಇದೆ. ಅದರಲ್ಲಿ ನಾವು ಈಗ ಉದಾಹರಣೆಗೆ ಹಲಸಿನ ಗಿಡ, ಇದು ಕೂಡ ದೀರ್ಘಾವಧಿ ಉತ್ಪನ್ನ. ಎಷ್ಟದು ಗಿಡ ಹಲಸಿನ ಗಿಡ? ಈಗ ನಮ್ಮದೊಂದು 4-5 ಇದೆ, ಅದು ಭಾಳೇನಿಲ್ಲ, ಆದರೂ ಅದಷ್ಟೇ ಆದರೂ ನಮಗೆ ಸಾಕಾಗಿ ಹೆಚ್ಚಾಗ್ತದೆ. ಮಂಗ ತಿಂದಂಬಷ್ಟು ತಿಂದು ಮತ್ತೆ ಉಳಿತದೆ, ಮಂಗ ತಿಂತದೆ ಸ್ವಲ್ಪ. ಆದರೆ ಹಲಸಿನ ಗಿಡ ಅದು ನಮ್ಮ ಪೂರ್ವಜರು ಹಾಕಿದ್ದು, ಅದು ಭಾಳ ಹಳೆ ಕಾಲದ ಗಿಡ. ಹಾಂ, ಅದಕ್ಕೆ ಸಪ್ರೇಟ್ವಾದ ಭೂಮಿ ಇದೆ, ಒಂದು 11 ಗುಂಟೆ. ಆ 11 ಗುಂಟೆ ಒಳಗೆ ಇದಿದೆ, ಹಲಸಿನ ಗಿಡ ಇದೆ, ಒಂದು ಗೇರು ಗಿಡನೂ ಇದೆ. ಹಿಂಗೆಲ್ಲ ಹೇಳ್ತಾ ಒಂಥರ ಕೃಷಿ ಖುಷಿ ನಡೀತಾ ಉಂಟು. ಜೇನು ಸಾಕಾಣಿಕೆ ಬಹಳ ಮಹತ್ವ ಕೊಟ್ಟಿರಿ. ಜೇನು ಸಾಕಾಣಿಕೆಗೆ ಮಹತ್ವ ಕೊಡಲಿಕ್ಕೆ ಒಂದು ಕಾರಣ ಇದೆ. ಜೇನಿನ ತುಪ್ಪ ಬಾಲಕರಿಂದ ಹಿಡಿದು ವೃದ್ಧರವರಿಗೂ ಬೇಕು. ಮನೆಯಲ್ಲಿ ದೇವರು ಕೆಲಸ ಮಾಡುವುದಾದ್ರೆ ಜೇನು ತುಪ್ಪ ಬೇಕು. ಹಾಗಾಗಿ ಜೇನು ಸಾಕಾಣಿಕೆಯಿಂದ ಪರೋಕ್ಷ, ಪ್ರತ್ಯಕ್ಷ ಮತ್ತು ಪರೋಕ್ಷ ಎರಡು ಲಾಭ ಇದೆ. ನಮಗೆ ಜೇನುತುಪ್ಪ ಮಾರಾಟ ಮಾಡುವುದರಿಂದನೂ ನಮಗೆ ಸ್ವಲ್ಪ ಮಟ್ಟಿಗೆ ಆದಾಯ ಸಿಗ್ತದೆ. ಜೇನು ಮೇಣದಿಂದ ಆದಾಯ ಸಿಗ್ತದೆ. ಒಂದು ವರ್ಷಕ್ಕೆ ಒಂದು ಪೆಟ್ಟಿಗೆ, ಒಂದು ವರ್ಷ ಆದ ನಂತರ ಎರಡು ಗೂಡು ಮಾಡಬಹುದು. ಒಂದು ಗೂಡಿಗೆ 2,000 ರೂಪಾಯಿ ರೇಟ್ ಇದೆ. ಹೀಗಾಗಿ ಮತ್ತೆ ಕೃಷಿಕ ಬೆಳೆದಂತಹ ತರಕಾರಿ ಬೆಳೆ ಇರಲಿ, ಕೃಷಿ ಬೆಳೆ ಇರಲಿ, ಹಣ್ಣಿನ ಬೆಳೆ ಇರಲಿ, ಬೇಳೆಕಾಳುಗಳ ಬೆಳೆ ಇರಲಿ, ಅರಣ್ಯದ ಉತ್ಪನ್ನ ಇರಲಿ, ಜೇನು ಹುಳುಗಳ ಪರಾಗಸ್ಪರ್ಶದ ಕ್ರಿಯೆಯಿಂದ ಆ ಉತ್ಪನ್ನ ಇಮ್ಮಡಿಯಾಗ್ತದೆ. ಹೀಗೆಲ್ಲ ಆದ್ದರಿಂದ ಜೇನು ಕೃಷಿ, ಜೇನು ಸಂರಕ್ಷಣೆ ಇದನ್ನೆಲ್ಲ ನಾವು ಕಾದುಕೊಂಡು ಬಂದಿದ್ದೇವೆ. ಉದಾಹರಣೆಗೆ ಹೆಜ್ಜೇನು ಬರ್ತದೆ, ಅದು ಹೆಚ್ಚಾಗಿ ದೊಡ್ಡ ದೊಡ್ಡ ಬಿಲ್ಡಿಂಗು, ಮನೆ, ಆಫೀಸು, ಕಲ್ಯಾಣ ಮಂಟಪ ಎಲ್ಲ ಕೂತ್ಕೊಳ್ತದೆ. ಕೆಲವು ಕಡೆ ಅದನ್ನು ಔಷಧಿ ಹೊಡೆದು ಹಾಳು ಮಾಡ್ತಾ ಇದ್ದಾರೆ. ದಯವಿಟ್ಟು ಯಾರು ಔಷಧಿ ಹೊಡೆದು ಹಾಳು ಮಾಡಬಾರ್ದು. ಯಾಕಂತಂದರೆ ಒಂದು ಜೇನುಗೂಡು ಹಾಳಾದರೆ ಎಷ್ಟೋ ಪರಾಗಸ್ಪರ್ಶ ಕ್ರಿಯೆ ಕೆಲಸ ನಿಂತು ಹೋಗ್ತದೆ. ಹಾಗಾಗಿ ಪ್ರತಿಯೊಬ್ಬರಿಗೂ ನಾನು ವಿನಂತಿ ಮಾಡ್ತೇನೆ, ಜೇನು ಹುಳುಗಳನ್ನು ಸಂರಕ್ಷಣೆ ಮಾಡಬೇಕು. ಆಮೇಲೆ ತುಡುವೆ ಜೇನು, ನಾವು ಸಾಕೋ ತುಡುವೆ ಜೇನು ಅಂತ ಹೇಳ್ತೇವೆ, ಮಿಸ್ರಿ ಜೇನು ಹೇಳ್ತೇವೆ, ಇದು ಎರಡು ಜೇನು ಸಾಕಬಹುದು. ಮತ್ತು ಹೆಜ್ಜೇನು, ಕೋಲು ಜೇನು ಎರಡು ಸಾಕ್ಲಿಕ್ಕೆ ಆಗೋದಿಲ್ಲ, ಅದರ ಸಂರಕ್ಷಣೆ ಮಾಡಬೇಕು. ಅದನ್ನು ತೆಗಿಬೇಕಾದ್ರೆ ತುಪ್ಪದ ಭಾಗವನ್ನು ಮಾತ್ರ ತೆಗಿಬೇಕು, ಮರಿ ಭಾಗವನ್ನು ಜೇನಿಗೆ ಬಿಡಬೇಕು. ಹಾಗಾದರೆ ಜೇನು ಗುಡು ವೃದ್ಧಿಯಾಗ್ತಾ ಹೋಗ್ತದೆ. ಹೀಗಾಗಿ ಜೇನು ಸಾಕಾಣಿಕೆ ಮತ್ತು ಜೇನು ಸಂರಕ್ಷಣೆ ಕೇವಲ ರೈತರಿಗೆ ಒಂದೇ ಅಲ್ಲ, ಎಲ್ಲರಿಗೂ ಅದು ಮಾಡಬೇಕಾದಂಥ ಕೆಲಸ. ಆದ್ದರಿಂದ ಪ್ರತಿಯೊಬ್ಬರು ಜೇನು ಸಂರಕ್ಷಣೆ ಮಾಡಲಿಕ್ಕೆ ಬೇಕು ಅಲ್ವಾ? ಹೌದು. ಪ್ರಾರಂಭ ಹೇಗೆ ಮಾಡೋದು? ಅದನ್ನು ಒಂದೊಂದು ಅಥವಾ ಎರಡು ಗೂಡು ಸಾಕೋದು ಅಥವಾ 4 ಗೂಡು ಸಾಕು? ಹಾಂ, ಪ್ರಾರಂಭದಲ್ಲಿ ಒಂದು ಜೇನು ಪೆಟ್ಟಿಗೆ ತೊಗೊಂಬನ್ನಿ. ಆಮೇಲೆ ಅದು ಹತ್ತಿರ ಎಲ್ಲರೂ ಇದ್ದರೆ ಅದು ತುಂಬಬಹುದು, ಅಥವಾ ಯಾರು ಜೇನು ಸಾಕಾಣಿಕೆದಾರರಿಂದ ಜೇನು ಕುಟುಂಬ ತಂದು ಪೆಟ್ಟಿಗೆಯಲ್ಲಿ ಹಾಕಬೇಕು. ಹಾಕಿ ಮಳೆ, ದೊಡ್ಡ ದೊಡ್ಡ ಮಳೆಯಲ್ಲಿ ಅಲ್ಲ ಆವಾಗ ಸಕ್ಕರೆ ಪಾಕ ಕೊಡಬೇಕಾಗ್ತದೆ ಅವ್ರಿಗೆ ಹೊಳೆ ಜೇನು ಹುಳುಗಳಿಗೆ ಹೊಟ್ಟೆಗಿರುವುದಿಲ್ಲ ಆ ಟೈಮ್ದಲ್ಲಿ ದೊಡ್ಡ ಮಳೆಯಲ್ಲಿ ಜೇನು ಹುಳ ಹೆರಗೆ ಬೀಳುವುದಿಲ್ಲ. ಅದಾದ ನಂತರ ಏಪ್ರಿಲ್ ಮೇ ಸಾಧಾರಣವಾಗಿ ಈ ಸೀಸನ್ನಲ್ಲಿ ನೀವು 12-14 kg, 18 kg ತುಪ್ಪ ತೆಗಿಬಹುದು. ಆದರೆ ಹೂವಿಗೆ ಅನುಗುಣವಾಗಿ ಜೇನುತುಪ್ಪದ ಉತ್ಪನ್ನ ನಮಗೆ ಸಿಗ್ತದೆ. ಹೂವು ನೀರಿನ ಅನುಕೂಲ ಮತ್ತು ವಾತಾವರಣ ಇದೆಲ್ಲ ಅನುಗುಣವಾಗಿ ಜೇನುತುಪ್ಪ ನಮಗೆ ಸಿಗ್ತದೆ. ಆದರೂ ಒಳ್ಳೊಳ್ಳೆ ಹೂವಿದ್ದು ಮರ ನಮ್ಮ ಭೂಮಿ ಸುತ್ತಮುತ್ತಲೂ ಇದ್ದರೆ ಒಳ್ಳೆಯ ಜೇನುತುಪ್ಪದ ಉತ್ಪನ್ನ ಮಾಡಬಹುದು. ಅದಕ್ಕೂ ಒಂದೊಂದ್ಸಲ ಕಷ್ಟ ಬರ್ತದೆ, ರೋಗ ಬಂದು ಹಾಳಾಗ್ತದೆ. ಆದರೆ ಜೇನು ಸಾಕಾಣಿಕೆದಾರ ಆಗಲಿ ಅಥವಾ ಕೃಷಿಕ ಆಗಲಿ ತಾಳ್ಮೆ ಬೇಕು ಅವನಿಗೆ, ಅಷ್ಟಾದರೂ ಮಾತ್ರ ಕೆಲಸ ಮಾಡಲಿಕ್ಕೆ ಸಾಧ್ಯ. ತಾಳ್ಮೆ ಇಲ್ಲದೆ ಹೋದರೆ ಇವತ್ತು 1,000 ರೂಪಾಯಿ ಹಾಕಿದ್ರೆ ನಾಳೆ 2,000 ರೂಪಾಯಿ ಬರುವುದು ಕೃಷಿ ಯಾವ ಕೆಲಸದಲ್ಲೂ ಬರುವುದಿಲ್ಲ, ಅದು ವರ್ಷನೂ ಹೋಗಬಹುದು. ಹೀಗೆ ನಿಧಾನವಾಗಿ ಆದರೆ ಬರ್ತದೆ. ಕೆಲವೊಂದು ಸಂದರ್ಭದಲ್ಲಿ ಪೆಟ್ಟು ಬೀಳ್ತದೆ, ಉದಾಹರಣೆಗೆ ಭೂಕಂಪ, ಪ್ರವಾಹ ಇತ್ಯಾದಿ ಆದಾಗ ಹೇಗೆ ಭೂಮಿಗೆ ತೊಂದರೆ ಕೊಚ್ಕೊಂಡು ಹೋಗ್ತದೆ, ಹಾಗೆ ಇದಕ್ಕೂ ಕೂಡ ಕಷ್ಟ ಇದೆ. ಆದರೆ ಸ್ವಲ್ಪ ತಾಳ್ಮೆಯಿಂದ ಮಾಡಿದರೆ ಸಮಗ್ರ ಕೃಷಿ ಪದ್ಧತಿ, ಎಲ್ಲ ಕೃಷಿ ಕೆಲಸ ಎಲ್ಲ ಬೆಳೆಯನ್ನು ಬೆಳೆದರೆ ಕೃಷಿಕನಿಗೆ ಒಂದಲ್ಲ ಒಂದು ಇದಕ್ಕೆ ದರ ರೇಟ್ ಸಿಕ್ಕಿ ಅಂದರೆ ಬೆಲೆ ಸಿಕ್ಕಿ ಆತ ಜೀವನ ಮಾಡಬಹುದು. ಕೃಷಿ ಸ್ವತಂತ್ರ ಜೀವನ, ಯಾರ ಕೈ ಕೆಳಗೆ ಇರಬೇಕು ಅಂತ ಇಲ್ಲ. ಅದಕ್ಕೆ ಕೃಷಿಗೆ ಅಷ್ಟು ಮಹತ್ವ ಕೊಡೋದು. ಜಮೀನು ಇಲ್ಲದವರು ಸಾಕ್ಬೋದಾ ಅಂತ? ಜಮೀನು ಇಲ್ಲಬಹುದು, ಜೇನು ಸಾಕಾಣಿಕೆ ಮಾಡಬಹುದು. ಯಾಕಂದರೆ ಮನೆ ಅನ್ಕ ಇದ್ದೇ ಇರ್ತದಲ್ಲ, ಮನೆ ಪಕ್ಕದಲ್ಲಿ ಒಂದು ಅಥವಾ ಎರಡು ಪೆಟ್ಟಿಗೆ ಇಡಬಹುದು, ಇಟ್ಟು ಒಳ್ಳೆಯ ಜೋಪಾನ ಮಾಡಬಹುದು. ಅದಕ್ಕೆ ಇರುವೆ ಬಾರದಂತೆ ನೋಡ್ಕೊಳ್ಬೇಕು. ಮತ್ತು ಮೇಲ್ಗಡೆಯಿಂದ ತೆಂಗಿನ ಸೋಗೆ ಅಥವಾ ಅಡಿಕೆ ಸೋಗೆ ಅಥವಾ ಯಾವುದಾದ್ರು ಮರದ ಹೆಣೆ ಇಂಥದ್ದು ಬೀಳುವಂಥ ಜಾಗದಲ್ಲೇ ಪೆಟ್ಟಿಗೆ ಜೇನು ಪೆಟ್ಟಿಗೆ ಇಡಬಾರದು. ಮತ್ತು ನಾವು ಪ್ರತಿ ದಿವಸ ನೋಡ್ತಾ ಇರಬೇಕು, ಯಾಕಂತಂದರೆ ಜೇನು ಹುಳ ಕೆಲಸ ಮಾಡುವಾಗ ಒಕ್ಕಟ್ಟಾಗಿ ಕೆಲಸ ಮಾಡ್ತಾರೆ. ಅದನ್ನು ನೋಡಿ ಮನುಷ್ಯ ಕಲಿಬೇಕು. ಒಂದು ಜೇನು ಹುಳಕ್ಕೆ ಪೆಟ್ಟಾಯ್ತು ಅಂದರೆ ಎಷ್ಟೋ ಹುಳ ಬಂದು ಅದರ ರಕ್ಷಣೆ ಮಾಡ್ತದೆ ನೋಡ್ರಿ. ಅವರದ್ದು ಆ ಒಂದು ಒಗ್ಗಟ್ಟನ ಇದು ಬಾಳ್ವೆ, ಆ ಒಂದು ಕೆಲಸ, ಬೆಳಿಗ್ಗೆ ಲಘು ಎದ್ದು ಕೆಲಸಕ್ಕೆ ಹೋಗ್ತಾರೆ. ಜೇನು ಹುಳ ನೋಡಿ ಮನುಷ್ಯ ಬದುಕಲಿಕ್ಕೆ ಕಲಿಬೇಕು. ಅವರಿಂದ ಒಗ್ಗಟ್ಟು ಒಂದು ಕೆಲಸ ಅಲ್ಲ, ಜೇನು ಹುಳದಿಂದನೇ ಕಲಿಬೇಕು ಅಲ್ವಾ? ಹೌದೌದು ಹೌದು. ಮತ್ತು ನಮಗೇನಾದರೂ ಒಂಥರದ ಬೇಜಾರು ಎಂಥದಾರು ಆದಾಗ ಆ ಜೇನು ಹುಳ ಓಡಾಟ ಅವರು ಮಾಡುವಂಥ ಕೆಲಸದಿಂದ ನಮಗೆ ತುಂಬ ಖುಷಿ ಆಗ್ತಾ ಇರ್ತದೆ. ಹೌದು, ಅದರಿಂದ ಲಾಭವನ್ನು ಗಳಿಸ್ಬೋದು. ಲಾಭನೂ ಗಳಿಸಬಹುದು, ಅತ್ಯಧಿಕ ಲಾಭ ಗಳಿಸೋದವರು ಇದ್ದಾರೆ. ಸಾಧಾರಣವಾಗಿ ಅದೇ ಹೇಳಿದ್ನಲ್ಲ ನಾನು, ತಾಳ್ಮೆ ಬೇಕು. ಒಂದೇ ವರ್ಷದೊಳಗೆ ಹಿಂಗೆ ಆಗೋದಿಲ್ಲ, ಹಂತ ಹಂತವಾಗಿ ಪ್ರತ್ಯಕ್ಷ ಪರೋಕ್ಷ ಎರಡೂ ಲಾಭ ಇದೆ. ನೂರಾರು ಪೆಟ್ಟಿಗೆ ಸಾಕಿದವರು, ನೂರ ಅಲ್ಲ 1,000 ಪೆಟ್ಟಿಗೆ ಸಾಕಿದವರು ಇದ್ದಾರೆ. ಹೌದು, ಇದ್ದಾರೆ. ಹೇಗೆ ನಿರ್ವಹಿಸ್ತಾರೆ ಅಷ್ಟಿಲ್ಲ ಅವರು? ಅದು ಜೇನಿಗೆ ಕೆಲಸಕ್ಕೆ ಸಂಬಂಧಪಟ್ಟಂಥ ಜನರನ್ನು ತರಿಸ್ತಾರೆ, ಅದು ಖರ್ಚಾಗ್ತದೆ. ಇದ್ದಾರೆ, ಆಗಲಿ, ಒಂದು 100 ಪೆಟ್ಟಿಗೆ 200 ಪೆಟ್ಟಿಗೆ ಎಲ್ಲ ಸಾಕದವ್ರು ಭಾಳ ಮಂದಿ ಇದ್ದಾರೆ. ಹೌದಲ್ಲ, ಲಕ್ಷಾಂತರ ರೂಪಾಯಿ ಬರ್ತ ಹಂಗಾದ್ರೆ? ಲಕ್ಷ ಅಲ್ಲ, ಹೆಚ್ಚು ಬರ್ತದೆ ಅಲ್ವಾ? ಹೌದು, ಒಂದು ಪೆಟ್ಟಿಗೆಗೆ ಒಳ್ಳೆಯ ಹೂವಿನ ಸೀಸನ್ನಲ್ಲಿ 12-14 kg ತುಪ್ಪ ತೆಗೀರಿ ನೀವು, ಅದು 2-3 ಸಲ ತೆಗಿಬಹುದು. ಕಡೆಗೆ ಬೇರೆ ಕಡೆ ಎಲ್ಲರೂ ಒಳ್ಳೊಳ್ಳೆ ಹೂವಿದ್ದು ಕ್ಷೇತ್ರ ದೊಡ್ಡ ದೊಡ್ಡ ಕ್ಷೇತ್ರ ಇದ್ದರೆ, ಉದಾಹರಣೆಗೆ ಎಳ್ಳು ಅಥವಾ ಬೇರೆ ಸೂರ್ಯಕಾಂತಿ ಇದೆಲ್ಲ ಬೆಳೆ ಬೆಳೆದಿದ್ದರೆ ಅಲ್ಲಿ ಹೋಗಿ ಜೇನು ಪೆಟ್ಟಿಗೆ ಇಡಬಹುದು. ಅದಕ್ಕೆ ಒಂದು ಕಡೆಯಿಂದ ಒಂದು ಕಡೆಗೆ ಜೇನು ಪೆಟ್ಟಿಗೆ ತಗೊಂಡೋಗಿ ಇಡಲಿಕ್ಕಾಗ್ತದೆ. ಹಾಂ, ಅದು ಆ ಒಂದು ಕೂಡ ಮಾಡಬಹುದು. ನಮ್ಮದೇ ಜಾಗದಲ್ಲೇ ಜೇನು ಪೆಟ್ಟಿಗೆ ಇಡು, ಒಂದು ಕೆಲವು ಇಟ್ಕೊಂಡು ಹೊರಗಡೆನೂ ನಾವು ಜೇನು ಪೆಟ್ಟಿಗೆಯನ್ನು ಇಟ್ಟು ಸಾಕಬಹುದು. ಹಂಗೆ ಮಾಡೋರಿದ್ದಾರೆ. ಅದು ಈಗ ಅರಣ್ಯದೊಳಗೂ ಹೋಗಿ ಇಟ್ಟು ಬರ್ತಾರೆ ಪೆಟ್ಟಿಗೆ? ಅರಣ್ಯ ಮನೆ ಪಕ್ಕದಲ್ಲಿ ಅರಣ್ಯ ಇದ್ದರೆ ನಾವು ಜೇನು ಪೆಟ್ಟಿಗೆ ತಗೊಂಡೋಗಿ ಅರಣ್ಯದಲ್ಲಿ ಇಡಬೇಕು ಅಂತಿಲ್ಲ. ಯಾಕಂದರೆ ಅಲ್ಲಿ ರಕ್ಷಣೆ ಮಾಡಬೇಕಲ್ಲ ಪೆಟ್ಟಿಗೆ, ಹಂದಿ ಅಥವಾ ಯಾವುದೇ ಕಾಡು ಪ್ರಾಣಿ ಹಾಳು ಮಾಡಬಾರ್ದು. ಅದು ಹಾಗಾಗಿ ನಮ್ಮ ಮನೆ ಕಂಪೌಂಡು ಅಥವಾ ಗದ್ದೆ ತೋಟದ ಕಂಪೌಂಡ್ನಲ್ಲೇ ಇಟ್ಕೊಳ್ಳೋದು ಭಾಳ ಒಳ್ಳೆಯದು. ಆ ಅರಣ್ಯದಲ್ಲೇ ಹೋದರೆ ಪೆಟ್ಟಿಗೆ ರಕ್ಷಣೆ ಮಾಡೋದು ಕಷ್ಟ ಅಲ್ಲ. ಮತ್ತು ಅದಕ್ಕೆ ಹಲ್ಲಿ ಓತಿ ಕ್ಯಾಟ ಇದ್ರ ಸಮಸ್ಯೆ ಇದೆ ಅಂತ? ಹಾಂ, ಇರುವೆ, ಇರುವೆ ಸೌಳಿ ಅಂತ ಹೇಳ್ತಾರೆ, ಕೆಂಪು ಇರುವೆ, ಆಮೇಲೆ ಹಲ್ಲಿ, ಆಮೇಲೆ ಮೃಜಂಗಳ ಹುಳ ಅಂತ ಹೇಳ್ತಾರೆ. ಅದರದ್ದು ಕಾಟ ಒಂದು 2-3 ತಿಂಗಳಾಗಿದೆ. ಅದೆಲ್ಲ ರಕ್ಷಣೆ ಮಾಡಬೇಕು. ಹೇಗೆ ಮಾಡಕ್ಕೆ ಸಾಧ್ಯ ರಕ್ಷಣೆ ಮಾಡಕ್ಕೆ? ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇದೆ, ಅದ್ರ ಬಗ್ಗೆ ಸ್ವಲ್ಪ ಕಷ್ಟಪಡಬೇಕು. ಏನೇನು ಸಾಧ್ಯತೆ ಇದೆ ಅದನ್ನೆಲ್ಲ ಅಂದ್ರೆ, ಹುಳ ಬಂದಾವಾಗ ಹಿಡಿ ಕಸಬರಿಗೆ ತಗೊಂಡು ಹೊಡಿಬೇಕು, ಮತ್ತೆ ಇರುವೆ ಬರದಂತೆ ಕೆಳಗಡೆ ಆಯಿಲ್ ಅಂತ ತರೋಕೆ ಇಟ್ಟಿಡ್ಬೇಕು. ನೀರು ಹಾಕಬೇಕು. ಹಾಂ, ನೀರು ಹಾಕಿದ್ರೆ ಮತ್ತು ಚಲೋ. ಆಮೇಲೆ ಮತ್ತೆ ಒಂದು ವಿಶೇಷ ಅಂತಂದರೆ, ಒಂದು 8-10 ಬೆಟಿಗೆ ನೀವು ಇಟ್ಕೊಳ್ಳಿ ಅಂತ ಇಟ್ಕೊಳ್ಳಿ, ಅದಕ್ಕೆ ಸುತ್ತಾಕೆ ತಂತಿ ಕಟ್ಟಿದ್ರೆ ಅಲ್ಲ ಆನೆ ಬರುವುದಿಲ್ಲ, ಯಾಕಂದರೆ ಆನೆ ಹೆದರ್ತದೆ ಜೇನಿಗೆ. ಓಹ್, ಆ ಜೇನು ಗುಯಿಂಗ್ ಉಟ್ಕೊಳ್ಳೆ ಆನೆ ಇರುವುದೇ ಇಲ್ಲ ಅಲ್ಲಿ. ಹಾಗಾಗಿ ಕೆಲವು ಕಡೆ ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಜೇನು ಪೆಟ್ಟಿಗೆ ಸಾಕವರಿದ್ರೆ ಆನೆಗೆ ಹೆದರ್ತದೆ ಅಂತೇಳಿ ತಗೊಂಡು ಹೋಗೋರು ಇದ್ದಾರೆ. ಒಂದು ಎರಡನೇದಾಗಿ, ಈ ಗೋಕರ್ಣ ಈ ಸೈಡೆಲ್ಲ ಫಾರನ್ನು ಜನ ಬರ್ತಾರೆ, ಅವರು ಒಂದು ಜೇನು ಹುಳ ಕಚ್ಚೀರೆ ಅವರಿಗೆ ಚುಚ್ಚೀರೆ ಅವ್ರು ಹಣ ಕೊಡ್ತಾರಂತೆ. ಯಾಕಂತಂದರೆ ಅದು ಒಂಥರದ ಜೇನು ಹುಳದ್ದು ಚುಚ್ಚುದು ಅವ್ರಿಗೆ ಔಷಧಿ, ಅದು ನಮಗೂ ಗೊತ್ತಿಲ್ಲ ಅವ್ರು ಕಂಡುಹಿಡಿದಿದ್ದಾರೆ ನೋಡಿ. ವರ್ಷದಾಗ ಒಂದೆರಡು ಹುಳ ಕಡಿಸ್ಕೊಳ್ಳೋದು ಅಲ್ಲ, ಈಗ ನಮಗೆ ಹಿಂಗೆ ಮಾಮೂಲಿ ಹೊಡಿತಾವೆ ಜೇನು ಹುಳ ಕಡಿತಾವೆ, ಆದರೆ ಈಗ ನಮಗೂ ಗೊತ್ತಿಲ್ಲದಂತಹ ಕೆಲವು ವಿಷಯವನ್ನು ಫಾರನ್ ಅವರು ಬಂದು ಇಲ್ಲಿ ಅಧ್ಯಯನ ಮಾಡಿ ಇದರಿಂದ ಒಂದು ಥರದ ರೋಗ ನಿರೋಧಕ ಶಕ್ತಿ ಇದೆ ಅಂತ ಕಂಡು ಹಿಡಿದುಬಿಟ್ರು ನೋಡಿ ಅಲ್ವಾ. ಹಾಗಾಗಿ ಜೇನು ಸಾಕಾಣಿಕೆ ಭಾಳ ಒಳ್ಳೆಯ ಕೆಲಸ. ಅಂಟುವಾಳ ಅಂತಿಂತ ಗಿಡ ಹಾಕೋದ್ರಿಂದ ಅವಾಗ ಅನುಕೂಲ ಆಗತ್ತೆ, ಸಾಧ್ಯತೆ ಇದ್ದಲ್ಲೆಲ್ಲ ಈ ಗಿಡ ಹಾಕಬೇಕು ಹಿಂಗೆಲ್ಲ ಹೇಳ್ತಾರೆ. ಹೌದೌದು, ಮಾಡಬೇಕಾ? ಹಾಂ, ಆದರೆ ಮಾಡಿ, ಏನು ತೊಂದರೆ ಇಲ್ಲ. ಹ್ಞೂ, ನಾವಲ್ಲಿ ಗಿಡ ಬೆಳೆಸೋದು ಒಳ್ಳೇದಾವ ಹೂ ಭಾಳ ಒಳ್ಳೆಯದು. ಆದರೆ ಸಾಧಾರಣವಾಗಿ ಈಗ ಹೂ ಬಿಡುವಂತಹ ಗಿಡ ಭಾಳಷ್ಟು ಅರಣ್ಯದಲ್ಲಿ ಇರ್ತದೆ, ಮತ್ತು ಜೇನು ಹುಳುಗಳಿಗೆ ನಮ್ಮಲ್ಲಿ ಹೂವಿದೆ ಹೇಳಿ ನೋಟಿಸ್ ಕೊಡೋ ಯಾರೂ ಕೊಡೋದಿಲ್ಲ, ಅವ್ರಿಗೆ ಎಲ್ಲಿ ಹೂಗಾಗದೆ ಗೊತ್ತಾಗ್ತದೆ, ಅದು ದೇವರ ಒಂದು ನಿಯಮ, ಅಲ್ಲಿ ಹೋಗ್ತಾ ಹೋಗು ಅಷ್ಟು ದೂರಿಂದ, ಸಾಧಾರಣ ಒಂದು 3-4 ಕಿಲೋಮೀಟರ್ ದೂರಿಂದ ಅಂದಾಜು ಅವು ಹೋಗಿ ಅಲ್ಲಿಂದ ಮಕರಂದ ತಂದು ಇಲ್ಲಿ ಜೇನು ಪೆಟ್ಟಿಗೆ ಒಳಗೆ ತಂದು ಅದು ತುಪ್ಪ ಮಾಡ್ತಾರೆ. ಒಕ್ಕಟ್ಟಾಗಿ ದುಡಿಯುವುದು ಮತ್ತು ಅವರ ಒಂದು ಕೆಲಸ ನೋಡಿದರೆ ಅದು ನನಗೆ ಶಬ್ದ ಸಿಗ್ತಾ ಇಲ್ಲ, ಏನು ಹೇಳಿ ಹೇಳಿ ಅಂದರೆ ಅಷ್ಟು ಒಂದು ಜೇನು ಕೆಲಸ ಅಂದರೆ ಅಷ್ಟು, ಜೇನು ಹುಳುಗಳ ಕೆಲಸ ಅಂದರೆ ಅಷ್ಟು ಹೇಳುವಂಥ ಕೆಲಸ ಆಗಿದೆ. ಪರೋಕ್ಷ ಲಾಭ ಅಂತ ಹೇಳಿದ್ರಲ್ಲ, ಅಂದರೆ ಪರಾಗಸ್ಪರ್ಶ ಕ್ರಿಯೆ, ಅದು ಅದು ಲಾಭ. ಆಮೇಲೆ ಜೇನುತುಪ್ಪ ನಾವು ತೆಗಿತೀವಿ, ಅದರಿಂದ ಲಾಭ. ಅಂದರೆ ಎಷ್ಟು ಇಳುವರಿ ಜಾಸ್ತಿ ಆಗುತ್ತೆ? ಸಾಧಾರಣ 40%, ಹಣ್ಣಿನ ಬೆಳೆ ಎಲ್ಲ ಆದರೆ 60%, ಅದಕ್ಕೆಲ್ಲ ಪರ್ಸೆಂಟೇಜ್ ಇದೆ. ಓಹೋ, ಅದಕ್ಕೆ ಲೆಕ್ಕನೇ ಇದೆ, ಇಂತಿಂಥ ಬೆಳೆಗೆ ಇಂತಿಷ್ಟೋಳಿ, ಅದು ಅಷ್ಟಾಗ್ತದೆ. ಅಂದರೆ ನಮ್ಮ ಭಾರತದಲ್ಲಿ ಭಾಳಷ್ಟು ಮಂದಿ ಜೇನು ಸಾಕಿದ್ರೆ ಎಷ್ಟೋ ಕೋಟಿ ರೂಪಾಯಿ ಉತ್ಪನ್ನ ಜೇನು ಹುಳುಗಳ ಪರಾಗ ಸ್ಪರ್ಶ ಕ್ರಿಯೆಯಿಂದ ಆಗ್ತದೆ. ಅಂದರೆ ಸಾಧಾರಣ ಅಂದಾಜು ಒಂದು 800 ಕೋಟಿ ಅಲ್ವಾ. ಆ ಪದ್ಧತಿಯಲ್ಲಿ ಕೃಷಿ ವಿಶ್ವವಿದ್ಯಾಲಯದ ಬಾಗಲಕೋಟದವರು ಯಾವುದೋ ಒಂದು ಅವರ ಇದರಲ್ಲಿ ನೋಡಿದೆ ನಾನು, 800 ಕೋಟಿ ಸುಮಾರು ಲಾಭ ಇದೆ ಅದರಿಂದ. ಆದರೆ ಆ ಪದ್ಧತಿಯಲ್ಲಿ ಜೇನು ಸಾಕಾಣಿಕೆನೂ ಮಾಡಬೇಕು. ಒಂದು ವೇಳೆ ಜೇನು ಸಾಕಾಣಿಕೆ ಮಾಡೋದು ಜೇನು ಹಾಳು ಮಾಡೋದು ಅಂದರೆ ಹಾಳು ಮಾಡಿದ್ರು ಅಂದರೆ ಪರಾಗಸ್ಪರ್ಶ ಕ್ರಿಯೆ ಕಡಿಮೆಯಾಗಿ ಬೆಳೆ ಕಡಿಮೆಯಾಗಿ ಎಲ್ಲರಿಗೂ ತೊಂದರೆ ಬರ್ತದೆ. ಹಾಗಾಗಿ ಜೇನು ಸಂರಕ್ಷಣೆ ಮತ್ತು ಜೇನು ಸಾಕಾಣಿಕೆ ಈ ಮಹತ್ವ ಕೆಲಸವನ್ನು ಎಲ್ಲರೂ ಮಾಡಲಿ ಹೇಳಿ ನಮ್ದು ಒಂದು ವಿನಂತಿ. ಮಂಗ ಹೆದರಲ್ಲ ಜೇನು ಹುಳುಗೆ? ಹಾಂ, ಹೆದರದು ಹೆದರ್ತದೆ, ಹೆದರು ಈ ಕೆಂಪು ಮಂಗ ಹೆದರುವುದಿಲ್ಲಂತೆ. ಕೆಲವು ಕಡೆ ಜೇನು ಹೆಜ್ಜೆನೆಲ್ಲ ತೆಗೆದು ತಿಂತದೆ ಅಂತ ಹೇಳುವುದು ಕೇಳಿದ್ದೇನೆ, ಆದರೆ ನಮ್ಮಲ್ಲಿ ಅಂಥದ್ದೇನು ಕಂಡಿಲ್ಲ, ಕೆಲವು ಕಡೆ ತಿಂತವಂತೆ. ಈ ಸಾಕಾಣಿಕೆ ಮಾಡೋಕ್ಕಿಂತ ಮುಂಚೆ ಒಂದು ತರಬೇತಿ ತಗೋಬೇಕು? ಹಾಗೇನಿಲ್ಲ, ತರಬೇತಿ ಈಗ ತೋಟಗಾರಿಕೆ ಇಲಾಖೆಯಿಂದ ಕೊಡ್ತಾರೆ ಒಂದು ದಿವಸದ್ದು, ಹೀಗೆ ತಗೊಂಡ್ರೂ ಒಳ್ಳೆಯದು. ಅದು ಎಲ್ಲದಕ್ಕಿಂತ ಹೆಚ್ಚು ಈಗ ಬೇಕಾದಷ್ಟು ಪುಸ್ತಕ ಎಲ್ಲ ಬಂದಿದೆ ಅದ್ರ ಸಲುವಾಗಿ ಜೇನು ಸಾಕಾಣಿಕೆ ಬಗ್ಗೆ. ಈಗ ಸಾಧಾರಣವಾಗಿ ಪ್ರತಿಯೊಬ್ಬರೂ ಅದನ್ನು ಪುಸ್ತಕ ನೋಡಿ ಒಂದು ಸ್ವಲ್ಪ ಮಟ್ಟಿಗೆ ನಾಲೆಜ್ ಅದಕ್ಕೆ ಜೇನಿಗೆ ಇಲಾಖೆಯಿಂದ ಜನ ಇರ್ತಾರೆ, ಅವರು ನೀವು ಜೇನು ಸಾಕಾದ್ರೆ ಅಂತಂದರೆ ಸಾಕಾಣಿಕೆ ಮಾಡಿದ್ರು ಅವರು ಬರ್ತಾರೆ, ಅಥವಾ ನಮ್ಮಂಥ ಒಂದು ಸಂಪನ್ಮೂಲ ವ್ಯಕ್ತಿಗಳು ಇರ್ತೀವಿ, ಎಲ್ಲ ಸೇರಿ ಮಾಡಬೇಕು. ಹೌದು, ತರಬೇತಿ ಅಂದರೆ ಭಾಳ ದೂರವೇನು ಹೋಗೋದು ಬೇಡ, ನಮ್ಮ ಸ್ಥಳದಲ್ಲೇ ತರಬೇತಿ ತಗೊಳ್ಬಹುದು. ಇದಕ್ಕೆ ಸೌಲಭ್ಯ ಇದೆಯಾ ಇಲಾಖೆಯಿಂದ? ತೋಟಗಾರಿಕಾ ಇಲಾಖೆಯಿಂದ ಇದೆ. SC/ST ಆದರೆ 90% ಏನೋ ಇದೆ. ಆಮೇಲೆ ಸಾಮಾನ್ಯ ಜನ ಆದರೆ 50 ಹಿಂಗೆಲ್ಲ ಪರ್ಸೆಂಟೇಜ್ ಇದೆ. ಅದು ತೋಟಗಾರಿಕೆ ಇಲಾಖೆ ನಿರ್ದೇಶಕರು ಕೇಳಿದರೆ ಹೇಳ್ತಾರೆ. ಹಾಂ, ಒಂದು ಹಾಗಾಗಿ ಅದು ತೋಟಗಾರಿಕೆ ಇಲಾಖೆ ತಾಲೂಕಿನಲ್ಲೂ ಆಫೀಸ್ ಇರ್ತದೆ, ಅಲ್ಲಿ ಹೋಗಿ ಅದ್ರ ಬಗ್ಗೆ ಮಾಹಿತಿ ತಗೊಂಡು ಅಥವಾ ಸ್ವಂತ ಮಾಡಬಹುದು. ಎಷ್ಟೋ ಮಂದಿ ಈಗ ಅಂಕೋಲದಲ್ಲಿ ಮರದ ಪೆಟ್ಟಿಗೆದೆ ಜೇನು ಸಾಕಿದ್ದಾರೆ. ಅಲ್ಲ, ಮರದ್ದಲ್ಲ, ಮಣ್ಣು ಮರದ್ದಾಯಿತು, ಎಲ್ಲರೂ ಮರದ್ರಲ್ಲಿ ಸಾಕ್ತಾರೆ ಅಂದರೆ ಅದೆಲ್ಲ ಸ್ವಂತ ಮಾಡಿದ್ದಾರೆ ಅವರು. ಹೌದು, ಹಾಗಾಗಿ ಪೆಟ್ಟಿಗೆಯನ್ನು ಮಣ್ಣಿನ ಮಣ್ಣಿನ ಪೆಟ್ಟಿಗೆ ಮಾಡಿದ್ದಾರೆ, ಆದರೂ ಒಳಗೆ ಹಾಗಡೆ ಇರು ಹಾಕುವಂಥ ಪ್ರೇಮ ಮರದಿಂದೇ ಮಾಡಬೇಕು, ಹೊರಗಡೆ ಚೌಕಟ್ಟೆಲ್ಲ ಮಣ್ಣಿಂದೇ ಮಾಡಿದ್ದಾರೆ. ಅದೇನು ತಂಪಾಗತ್ತೆ ಒಂದ್ ಸ್ವಲ್ಪ ಅನ್ಕೂಲ? ಅದು ಬಹಳ ತಂಪು. ಮಣ್ಣಿನ ಪೆಟ್ಟಿಗೆ ಮಾಡಿ ಸುಟ್ಟು ಆಮೇಲೆ ಅದರನ್ನು ಇಟ್ಟರೆ ಅದು ಸ್ವಲ್ಪ ತಂಪಾಗ್ತದೆ. ಮತ್ತು ನಾವು ಪ್ರತಿಯೊಬ್ಬರು ಜೇನು ಪೆಟ್ಟಿಗೆ ಸಾಕಬೇಕಾದ್ರೆ ನೆರಳಲ್ಲೇ ಪೆಟ್ಟಿಗೆ ಇಡಬೇಕು. ಬಿಸಿಲಲ್ಲಿ ಇಟ್ಟರೆ ಪೆಟ್ಟಿಗೆನೂ ಒಡೆದೋಗ್ತದೆ ಮತ್ತು ಜೇನು ಹುಳ ಅದರಲ್ಲಿ ಉಳಿಯೋದಿಲ್ಲ. ಯುವಕರು ಕೃಷಿ ಬಗ್ಗೆ ಇವತ್ತು ಒಲವು ತೋರಿಸ್ತಾ ಇದ್ದಾರೆ ಅನ್ಸುತ್ತಾ ನಿಮಗೆ? ನೋಡಿ, ಮನುಷ್ಯ ಬದುಕಲಿಕ್ಕೆ ಮುಖ್ಯವಾಗಿ ಬೇಕಾದದ್ದು ವಾಯು, ನೀರು, ಆಹಾರ. ಯಾವುದೇ ಕೆಲಸ ಮಾಡಿದರೂ ಆಹಾರ ಬೇಕೇ ಬೇಕು. ಈಗ ನೌಕರಿ ಎಷ್ಟು ಮಂದಿಗೆ ನೌಕರಿ ಸಿಗ್ತದೆ ಅದಕ್ಕೆ ಲಿಮಿಟ್ ಇರ್ತದೆ. ಆದರೆ ನಮ್ಮ ಕೃಷಿ ಒಳಗೆ ಲಿಮಿಟ್ ಇಲ್ಲ. ಎಷ್ಟು ಜನನೂ ಕೆಲಸ ಮಾಡಬಹುದು, ವಯಸ್ಸಿನೂ ಲಿಮಿಟ್ ಇಲ್ಲ ಎಷ್ಟು. ಹಾಗಾಗಿ ನಮ್ಮ ಕೃಷಿ ಕೆಲಸ ಪರಂಪರಾಗತವಾದ ಕೆಲಸ ಅಂತ ಹೇಳ್ತಾರೆ. ಹಾಗಾಗಿ ನಾವು ಸಾಮಾನ್ಯವಾಗಿ ಯುವಕರ ಮನೆ ಒಲಸಿದ್ದೇವೆ. ಕಡೆಗೆ ದೈವಿ ಇಷ್ಟೆ ಏನಾಗ್ತದೆ ಆಗ್ತದೆ ಅಂತೂ ಯುವಕರು ಕೃಷಿಗೆ ಬಂದಿದ್ದಾರೆ. ಈ ಕೊರೋನಾ ಟೈಮ್ನಲ್ಲಿ ಭಾಳ ಮಂದಿ ಬಂದಿದ್ದಾರೆ ಹೌದು ನೌಕರಿ. ದೊಡ್ಡ ದೊಡ್ಡ ನಗರಕ್ಕೆ ನೌಕರಿ ಮಾಡಲಿಕ್ಕೆ ಹೋದವರು ಆ ನೌಕರಿ ಬಿಟ್ಟು ಮನೆಗೆ ಬಂದು ಅವರಿಗೆ ಒಂದು ಉದ್ಯೋಗ ಬೇಕಲ್ಲ. ಒಂದು 2 ದಿನ 4 ದಿನ ತಿರುಗಾಡ್ದಾಗ ಮಾಡಿದ್ರು ಆಮೇಲೆ ಬೇಜಾರು ಬರಲಿಕ್ಕೆ ಶುರುವಾಯಿತು, ಕೃಷಿಗೆ ಬಂದರು. ಎಷ್ಟೋ ಜನಕ್ಕೆ ಕಂಪ್ನಿಯವರ ಬಿಡಿಸಿದ್ದಕ್ಕಾಗಿ ಬೇಜಾರಾಗಿ ನಮಗೆ ಹೆಂಗು ಜಮೀನಿದೆ ಮಾಡೋಣ ಅಂತೇಳಿ ಬಂದರು. ಹಾಗಾಗಿ ಈಗ ನೌಕರಿ ಅಂದರೆ 60 ವರ್ಷ 55 ವರ್ಷ ಹಿಂಗೆಲ್ಲ ಕೆಲವೊಂದು ವರ್ಷದ ಲಿಮಿಟ್ ಇರ್ತದೆ ಅಲ್ಲ. ಆಮೇಲೆ ಎಲ್ಲವ್ರಿಗೂ ನೌಕರಿ ಮಾಡೋರು ಎಲ್ಲವ ಅವರು ರಿಟೈರ್ ಸಮಯದಲ್ಲಿ ಸ್ವಲ್ಪ ಮಟ್ಟಿಗೆ ದುಡ್ಡೆಲ್ಲ ಬರ್ತದೆ ಅವ್ರದ್ದು ಫಂಡು ಎಲ್ಲವ. ಸ್ವಲ್ಪ ಸ್ವಲ್ಪ ಜಮೀನು ಹಿಡಿದು ಒಂದು ಸ್ವಲ್ಪ ಅವ್ರ ಜೀವನಕ್ಕೆ ಇಟ್ಕೊಳ್ಳಿ, ಸ್ವಲ್ಪ ಸ್ವಲ್ಪ ಜಮೀನು ಹಿಡಿದು ಬೇರೆ ಬೇರೆ ಥರದ ಕೃಷಿನೂ ಬೆಳೀಲಿ, ನೆಮ್ಮದಿಯಿಂದ ಬದುಕಲಿ, ಆರೋಗ್ಯವಾಗಿ ಬದುಕಲಿ ಹೇಳಿ ನಮ್ಮದು ಒಂದು ಸಲಹೆ ಸೂಚನೆ. ಹಾಗಾಗಿ ಸಮಗ್ರ ಕೃಷಿ ಮಾಡ್ತಾ ಇದ್ದೀರಿ, ಅದರಲ್ಲಿ ಜೇನು ಸಾಕಾಣಿಕೆ ಬಗ್ಗೆ ಹೆಚ್ಚು ಒತ್ತು ಕೊಡ್ತಾರೆ. ಹೈನುಗಾರಿಕೆ, ಸಸಿ ಮಾಡು ಬೆಳೆಸೋದು ಅಥವಾ ಕೊಡೋದು, ಕಸಿ ಪದ್ಧತಿ, ಮಾವಿನ ಸಸಿ ಕಸಿ ಪದ್ಧತಿ ಹೀಗೆಲ್ಲ ಅಂದ್ರೆ ಕೃಷಿ ಚಟುವಟಿಕೆ ಅಂದ್ರೆ ಅದೆಲ್ಲ ಇರಲಿಕ್ಕೆ ಬೇಕು. ಹೌದು, ಇದ್ರೆ ಒಳ್ಳೇದು. ಹೌದು, ಅಂದ್ರೆ ಅದು ಕೂಡ ಆದಾಯ ತರುತ್ತೆ. ಆದಾಯ ತರುತ್ತೆ ಜನರ ಸಂಪರ್ಕ ಆಗ್ತದೆ, ಜನರು ಬೇರೆ ಬೇರೆ ಊರಿನ ಮಂದಿ ಪರಿಚಯ ಆಗ್ತದೆ. ಹೀಗೆಲ್ಲ ಹೇಳ್ತಾ ಒಳ್ಳೆಯದು ಭಟ್ರೆ. ಇಷ್ಟೆಲ್ಲ ಹಿರಿಯ ರೈತರಾಗಿ ಸಮಗ್ರ ಕೃಷಿ ಜೇನು ಸಾಕಾಣಿಕೆ ಕುರಿತು ನಿಮ್ಮ ಅನುಭವವನ್ನು ಹಂಚಿಕೊಂಡ್ರಿ. ಈ ಅನುಭವ ಬೇರೆ ರೈತರಿಗೂ ಕೂಡ ಒಂದು ಪ್ರೇರಣೆ ಆಗಲಿ ಅಂತೇಳಿ ಆಶಿಸ್ತೇನೆ. ನೀವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಸಮಗ್ರ ಕೃಷಿ ಹಾಗೂ ಜೇನು ಸಾಕಾಣಿಕೆ ಅನುಭವಗಳು ಕುರಿತು ಆರ್.ಜಿ. ಭಟ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಹೆಚ್.ಬಿ. ರಾಮಡಿಗೆ. ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಹಳೆ ತರೋಜಿಯ ಈರಮ್ಮ ಮತ್ತು ಸಂಗಡಿಗರಿಂದ ಬುರ್ರ್ ಕಥಾ ಕೇಳಿ. ಬಲಗೈಗೆ ಕಡಗ, ಎಡಗೈಗೊಂದೇ ಬಳೆ, ಕೂಸ ಇಲ್ಲ ಅವರಿಗೆ. ಕೃಷ್ಣ ಗೋಲ್ರು ಅಂತ ಅವ್ರ ತಂದೆ. ಎರಡು ರೆಕ್ಕೆ ಕಾಮದೀತಿ ಕಡಪರುಚಿನ ವಿಷ್ಣು ಈಶ್ವರ ಪರಮಾತ್ಮ ಜೋಪಾನ ಮಾಡಿದ್ದು. ಆಗ ತೋಡದಾಗ ಇನ್ನ ಬಂದ, ತೋಡದಾಗ ಬಂದ್ರೆ ಮಲ್ಲು ಮಜ್ಜಮ್ಮ ಅದು ತಿಂದಿದ್ರೆ ಆಗ ಬೆಂಕಿ ಬಣ ಬಿಟ್ಟು ಬಂದನಮ್ಮ ಕೊಲು ಬಿಟ್ಟ. ಚಾಮರಾಜ ಕೊಲ್ಲೋತ್ತಿಗೆ ಬರೀ ಮನಿ ದೇವತಿ ನಾನು, ಗೋಪಮ್ಮ ಗರ್ಭತಾಯಿ. ಯಾವಾಗ ಅಡೆಯ ತಾಯಿನ ಕೊಲ್ಲಿರೋ ಅಡಿಯವ್ರು ಇಲ್ದಂಗ ಆಗ್ಲಿ. ನಿನಗಿರೋದೆ ಒದ್ದೆ ಮಗಾಲೆ, ಮಕ್ಕಳಿಲ್ಲದಂಗಾಲೆ, ನೀವು ಗೋಪಿ ಗೋಲ್ರಿ ಮಗಾರ್ಯ ಅಂತ ಜೀವ ಬಿಟ್ಟಿನ್ಯಾರೆ ಬೆಳಿ ಪೋಟೆಗೆ ಉಳಿಸ್ಕೊಂಡ. ಎಮ್ಮ ತಪ್ಪಾಗಿತ್ತು, ಮನಿ ದೇವ್ರು ನಮಗೆ ಕೃಷ್ಣಗೋಳ್ರು, ನಾವು ಗೋಪಿಗೋಳ್ರು. ಎಮ್ಮ ನಾನೇನೋ ಎರಡು ರೆಕ್ಕೆ ಇದ್ದಿದ್ದು ನೋಡಿಲ್ಲ, ನಾಲ್ಕು ಕಾಲು ಇದ್ದಿದ್ದು ನೋಡಿನಿ, ನಾಲ್ಕು ಕಾಲು ಎರಡು ರೆಕ್ಕೆ ಇದ್ದಿದ್ದು ನೋಡಿಲ್ಲ. ನಾನು ಆಳಗದ್ದೇನಂತ ನಾನು ಏಟು ಬಿಟ್ಟು ಬೆಂಕಿ ಬಾಣ ಕಾಮದೇವತಿ ತಪ್ಪಾಗಿತ್ತಮ್ಮ ಅಂತ ಬೆಳೆ ಪೋಟೆ ಉಳಿಸ್ಕೊಂಡ ಅದು ಜೀವ ಬಿಡ್ತು. ಈತ ನಮ್ರತಾವಾಗಿ ನಾಲ್ಕು ದಿವಸಕ್ಕೆ ಸತ್ತೋದ ಮಗ ಕಾಂಬುದ ರಾಜ ಆಗ ಏಳು ಮಂದಿ ಮಾಡಿ ಒಬ್ಬರಿಗೆ ನಮ್ಮ ಮಕ್ಕಳಾಗಲಿಲ್ಲ. ಏಳು ಮಂದಿ ಅಂದ್ರ ನಾವ್ ಒಬ್ಬೊಬ್ಬಾಕಿ ನೋಡಮ್ಮ ಎಂದ ಕೊಟ್ಟಿದ್ದಂಗ ಮಕ್ಕಳಿಲ್ಲದ ಹೆಂಗ ಮಾಡಿ ನಾನು ತಂಡಿಗೆ ಒಬ್ಬನ ನಾನು ಹುಟ್ಟಿನಲ್ಲ ತಂಡಿಗೊಬ್ಬನ ಹುಟ್ಟೀನಿ ಮಕ್ಕಳಿಲ್ಲದ ದೊಡ್ಡವನಾಗಿ ಹೆಂಗ ರಾಜ್ಯವಾಳದು ಅಂತ ಶಾಸ್ತ್ರಿ ಕರ್ಕೊಂಡು ಬಂದ. ಕೃಷ್ಣ ಭಟ್ಲು ಆಂಬ್ರ ಭಟ್ಲು ಏನ್ರಿ ನೀವು ಶಾಸ್ತ್ರಿ ಹೇಳ್ರಿ ಅಂದ್ರೆ ತಾಳನ ಒತ್ತಿ ತೆರೆದು ನೋಡಿದ್ರು ನೋಡಪ್ಪ ಏಳು ಮಂದಿ ಮಾಡಿಕೊಂಡಿ ಏಳು ಮಂದಿಗೆ ಮಕ್ಕಳಾಗಿಲ್ಲ ನಿಮ್ಮ ತಂದೆ ಮಾಡಿದ್ದ ಪಾಪ ನಿನಗೆ ಬಂದ ಅದೇನು ಪಾಪ ರೀ ಗೋಪಿನಿ ಕೋಲಿ ಬಿಟ್ಟಾನ ಕಡಪರುಚಿನ ಕಾಮದೇವತಿ ಕೃಷ್ಣ ಪರಮಾತ್ಮ ದೇವಂದ್ರ ಆದಿಶಕ್ತಿ ಜೋಪಾನ ಮಾಡಿದ್ರು ಮತ್ತೆ ಅದು ಕೊಲಿದ್ರೆ ಹೆಂಗಪ್ಪ ಮಕ್ಕಳಾಗದು ತಂದೆ ಮಾಡಿದ್ದು ತಂದೆ ಸತ್ತೋದನಲ್ಲ ಅರೆ ತಂದೆ ಆಸ್ತಿ ತಿಂತೀಯ ತಂದಿಗಾಗಿ ಹುಟ್ಟಿಯ ಯಾರಿಗಾಗಿ ಹುಟ್ಟಿ ಮತ್ತೆ ತಂದೆ ಪಾಪ ನೀನು ಆಗ ಬೆಗರ್ಸ್ಕೋಬೇಕು ಹೆಂಗ ಬೆಗರ್ಸ್ಕೋಬೇಕು ಗೋಸೆ ಕರ್ಮ ಕಾಶಿಗೆ ಬಿಡ್ಬೇಕು ಕಾಶಿಗಳಿದ್ದ ಅಂತ್ಯಕ್ಕೆ ಬರ್ಬೇಕು ಕೋಟಿನಿದಿ ಕೋಟಿನಿದ್ದ ಇನ್ನು ಬರತ್ತಾಬಾಗಿ ಆಗ ಏನ್ ಹೇಳ್ತೈತೋ ಅದು ಮಾಡ್ಬೇಕು ಸರಬಿಡಂತ ಮತ್ತೆ ಹೆಂಗ ಹೋಗ್ಬೇಕ್ರಿ ಕುದುರೆ ಮೇಲೆ ಹೋಗ್ಬಾರ್ದು ಬಂಡಿ ಮೇಲೆ ಹೋಗ್ಬಾರ್ದು ನಡೆದು ಹೋಗ್ಬೇಕು ಕಾಲು ಮೊಣಕಾಲು ಹಿಡ್ಕೊಂಡು ಹೋಗ್ಬೇಕು ತೆಲುಗು ಬಿಸಿಲು ಹೊಡಿಬೇಕು ಆಗ ನಡೆದು ನಡೆದು ಹೋಗ್ಬೇಕು ಸರಿ ಬಿಡ್ರಿ ಹಂಗಾಗಲಿ ಆಗ ಏನ ಮನೆಗೆ ಬಂದು ಬಿಟ್ಟನಮ್ಮ ಏಳು ಮಂದಿ ಮಗನು ಅಡನಮ್ಮ ಎಲ್ಲೈತ ಎಲ್ಲೆಲ್ಲೋ ಎನ್ನ ಕಾಶಿ ಹತ್ತಿರ ಪಾತಿಯ ನಾನು ಹೋಗಿ ಬರುತ್ತೀನಿ ನಿನ್ನ ಏಳು ಮಂದಿ ಅಂಡ್ರಾಗೆ ನೋಡ್ರಿ ನಮ್ ತಲೆ ಐತ ಪಾಪ ನಿನ್ ತಲೆ ಐತ ನಾವು ಏಳು ಮಂದಿ ಅಂಡ್ರು ಬರ್ತೀವಿ ನೋಡಿ ನಡೆದೇ ಹೋಗಣ ಒತ್ತ ಎಲ್ಲಿ ಮುಳಿದರೆ ಅಲ್ಲಿ ನಿದ್ದೆ ಮಾಡಣ ಹಂಗಲ್ಲ ನಾನೊಬ್ಬನೇ ಹೋಗ್ಬೇಕಂತೆ ತಂಡಿ ಗುಟ್ಟಿದವನು ಅಂತ ಆಗ ಮಗ ಎಲ್ಲಾರ್ಗು ಇನ್ನ ಆಗ ಪಾದ ಮುಗಿದ್ರು ಆತನ ಪಾದ ಮುಗಿದ ಮೇಲೆ ಬುತ್ತಿ ಕಟ್ಕೊಂಡು ಕೈ ಚೀಲ ತಗೊಂಡು ಯಮ್ಮ ಮಗನು ನಡೆದಲ್ಲಪ್ಪ ಆಗಿನ ಹಗಲು ರಾತ್ರಿ ಒಂಬತ್ತನೆಗೆ ಮಗ ಬಂದನಮ್ಮ ಆಗ ಇನ್ನ ಕಾಶಿಪಾಟ್ನಗಮ್ಮ ಪೂಜೆ ಮಾಡೇನ ಕೈ ಮುಗಿತನಮ್ಮ ಗೋಸಿ ಬಿಸಿ ನೋಡಮ್ಮ ಕೈ ಒಂದು ಜೋಡಿಸ ಕರ್ಮ ಕಾಶ ಹೋಗ್ಬೇಕಂತ ಆಗಿನ ಎರಡು ಗಂಟೆ ನಿಂತ್ಕೊಂಡ ಆಗಿನ ಬರತ್ತಾವ ಅರ್ಧ ಪಾಪ ಹೋಗೈತೆ ಅರ್ಧ ಪಾಪ ಐತಿ ಅಲ್ಲಿದ್ದ ತಿರುಪತಿ ಬಂದ ತಿರುಪತಿ ಸ್ವಾಮಿ ನಾನು ಪಾಪ ಎಲ್ಲ ಹೋಗದೆ ಮಕ್ಕಳ ಫಲ ಆಗಲಿ ಅಂದ್ರೆ ಅಲ್ಲಿದ್ದ ಕೋಟಿ ನಿಧಿಗೆ ಬಂದ ಕೋಟಿ ನಿಧಿಗೆ ಎನ್ನ ಬಾಂಧನ ಮಗ ಎಲ್ಲಿ ನೋಡಿದ್ರಿ ದೇವರಮ್ಮ ಎನ್ನ ಗುಡಿ ಒಳಗ ಮಣ್ಣಿಗೆ ದೇವರು ಕೊಲ್ಲಿಗೆ ದೇವರು ಕೋಟಿ ದೇವರು ಮಗ ಮಾಡಿಬಿಟ್ಟ ಒಂದು ನಾಗ ಮುನೀಶ್ವರಿ ಮಾಡಿದ ದೇವ್ ಮುನೀಶ್ವರಿ ಬಿಟ್ಬಿಟ್ಟ ತಪಸ್ಸು ನಿಂತರೆ ಆಗ ಒಂದ ಗಂಟೆ ಬಲ್ಲ ಎರಡು ಗಂಟೆ ಬಲ್ಲ ಮಕ್ಕಳಿಲ್ದ ಮಗ ತಪಸ್ಸು ನಿಂತನಮ್ಮ ಒಂದು ಪಾದ ಮೇಲೆ ಎರಡು ಕೈ ಜೋಡಿಸಿ ಯಾ ದೇವ್ರ ಕನಕ ರುಚಿಲ್ಲ ನಾಗ ಮುನೀಶ್ವರ ಬಂದ ಏನಪ್ಪ ನನ್ನ ಪೂಜೆ ಬಿಟ್ಟು ಬಿಟ್ಟಿ ನಾನೇ ಬಂದೀನಿ ಏನು ಕಷ್ಟ ಬಂದೈತಿ ಸ್ವಾಮಿ ನಮ್ಮ ಕಂದಿ ಗೋವು ಕಡ್ದನ ಕಡಪೃತಿನ ಕಾಮದೇವತಿನ ಗರ್ಭ ತಾಯಿನ ಹಡಿಯೋರಿಲ್ಲ ಏಳು ಮಂದಿ ಏನ್ರು ಮಕ್ಕಳಾಗಿಲ್ಲ ಸ್ವಾಮಿ ಹಾಯ ಮಕ್ಕಳಾಗಿಲ್ಲ ಅಂತೀಯ ನಾನು ಕೊಡ್ತೀನಿ ತಗೋ ಯಮ್ಮ ಏಳು ಮಂದಿನ ಎನ್ನ ಬಾರಂತೀಯ ನಿನ್ನೆಂಡ್ರು ಕರ್ಕೊಂಡು ಬಾ ಇದುವರೆಗೆ ಹಳೆ ತರೋಜಿಯ ಈರಮ್ಮ ಮತ್ತು ಸಂಗಡಿಗರಿಂದ ಬುರ್ರ್ ಕಥಾ ಕೇಳಿದಿರಿ ಇನ್ನು ಪ್ಯಾಟಿದಾರಿನಿ ಪ್ರತಿ ಕ್ವಿಂಟಾಲಿಗೆ ಗದಗ ಮಾರುಕಟ್ಟೆಯಲ್ಲಿ ಕಡಲೆಕಾಳು 4,091 ರೂಪಾಯಿಂದ 4,829 ರೂಪಾಯಿಗಳು ಉದ್ದಿನಕಾಳು 4,912 ರೂಪಾಯಿಗಳು ಧನಿಯ ಸ್ಥಳೀಯ 9,612 ರೂಪಾಯಿಯಿಂದ 10,806 ರೂಪಾಯಿಗಳು ಅಲಸಂದೆ 3,509 ರೂಪಾಯಿಂದ 5,555 ರೂಪಾಯಿಗಳು ಒಣಮೆಣಸಿನಕಾಯಿ 2,989 ರೂಪಾಯಿಂದ 72,999 ರೂಪಾಯಿಗಳು ಹೆಸರುಕಾಳು 2,844 ರೂಪಾಯಿಂದ 6,409 ರೂಪಾಯಿಗಳು ಹಬ್ಬು ಶೇಂಗಾ 4,869 ರೂಪಾಯಿಂದ 6,039 ರೂಪಾಯಿಗಳು ಬಿಳಿ ಜೋಳ 2,325 ರೂಪಾಯಿಂದ 3,737 ರೂಪಾಯಿಗಳು ಮೆಕ್ಕೆಜೋಳ 2,107 ರೂಪಾಯಿಗಳು ಕುಸುಬೆ 5,272 ರೂಪಾಯಿಗಳು ಸೂರ್ಯಕಾಂತಿ 5,612 ರೂಪಾಯಿಯಿಂದ 5,900